ವಾರೋತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ. ದೇಶಾದ್ಯಂತ ನೂತನ ಜಿಎಸ್ಟಿ ಜಾರಿ. ತುಮಕೂರಿನಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಪ್ರಚಾರ ಅಭಿಯಾನ. ಹಾಗೂ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಇಂದು ಧಾರಾಕಾರ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಕೇಳುವರೆ, ಇದೇ ತಿಂಗಳ ಬುಧವಾರ ಸೆಪ್ಟೆಂಬರ್ 24 ಸಾಯಂಕಾಲ 6:50 ಹಲೋ ಕೃಷಿ ರಂಗ ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರದ ವಿಷಯ ಕೃಷಿ ಇಲಾಖೆ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ PMFME. ಈ ಕುರಿತು ಕೆಪೆಕ್ನ ಉಪನಿರ್ದೇಶಕ ಶ್ರೀ ಸಿಎನ್ ಶಿವಪ್ರಕಾಶ್ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಲಿದ್ದು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-4477, 2237-4488, STD ಕೋಡ್ 0-0. ಕೇಳಿ, ಇದೇ ಬುಧವಾರ ಸೆಪ್ಟೆಂಬರ್ 24 ಸಾಯಂಕಾಲ 6:50 ಹಲೋ ಕೃಷಿ ರಂಗ ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಫೋನ್ಇನ್ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನ್ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಆಕಾಶವಾಣಿ ಬೆಂಗಳೂರು. ಕೃಷಿರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗದಲ್ಲಿ ಈಗ ಮೊದಲಿಗೆ ಒಳನಾಡು ಮೀನುಗಾರಿಕೆ ಮೂಲಕ ಮಹಿಳಾ ಸಬಲೀಕರಣ, ಈ ಕುರಿತು ಡಾ ಅಮೋಘ್ ಕೆಆರ್ ಅವರೊಡನೆ ಸಂದರ್ಶನ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಕೃಷಿಯ ಉಪಕಸುಬಾದ ಮೀನುಗಾರಿಕೆಯ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ಅದರಲ್ಲೂ ಮಹಿಳಾ ಸಬಲೀಕರಣ, ಮೀನುಗಾರಿಕೆಯಿಂದ ಮಹಿಳೆಯರನ್ನ ಯಾವ ತರ ಸಬಲರನ್ನಾಗಿ ಮಾಡಬಹುದು, ಈ ವಿಷಯ ಕುರಿತು ಮಾಹಿತಿಯನ್ನ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನಲ್ಲಿರುವ ಮೀನುಗಾರಿಕಾ ತರಬೇತಿ ಮತ್ತು ಮಾಹಿತಿ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಮೋಘ್ ಕೆವರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಅಮೋಘ್ ಅವರೇ, ನಮ್ಮ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ತಮಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಅಮೋಘ್ ಅವರು ಹೇಳಿ, ಈ ಒಂದು ಮೀನುಗಾರಿಕಾ ಕ್ಷೇತ್ರದಿಂದ ನಮ್ಮ ಮಹಿಳೆಯರ ಸಬಲೀಕರಣ ಹೆಂಗಾಗಬಹುದು? ಸರ್, ನಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಭಾರತ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಕಳೆದ 2-3 ದಶಕಗಳಿಂದನೂ ಕೂಡ ಮಹಿಳಾ ಸಬಲೀಕರಣವನ್ನು ಮುಖ್ಯವಾಗಿ ಕೈಗೆತ್ತಿಕೊಂಡು ಮಹಿಳೆಯರ ಸಬಲೀಕರಣಕ್ಕೆ ಹಗಲಿರಲು ಕೂಡ ಎಲ್ಲ ಸರ್ಕಾರದ ಅಧಿಕಾರಿಗಳಾಗಿರ್ಬೋದು, ಸರ್ಕಾರದ ಹಂತದಲ್ಲಿ ಎಲ್ಲರೂ ಕೂಡ ತುಂಬ ಶ್ರಮಿಸ್ತಾ ಇದ್ದಾರೆ. ಹಾಗೆ ನಾವು ಸೂಕ್ಷ್ಮವಾಗಿ ಗಮನಿಸೋದಾದರೆ ನಮ್ಮ ದಿನನಿತ್ಯದ ನಮ್ಮ ಚಟುವಟಿಕೆಗಳಲ್ಲಿ ನಮ್ಮ ತಾಯಿಯಾಗಿರ್ಬೋದು, ತಂಗಿ ಆಗಿರ್ಬೋದು, ಅಕ್ಕಂದ್ರಾಗಿರ್ಬೋದು, ಮಹಿಳೆಯರ ಒಟ್ಟು ಕೊಡುಗೆ ನಮ್ಮ ಸಮಾಜಕ್ಕೆ, ನಮ್ಮ ಚಟುವಟಿಕೆಗಳ ಎಲ್ಲ ರೀತಿಯಲ್ಲೂ ನಮಗೆ ತುಂಬ ಅಪಾರ. ಹಾಗೆ ನಮ್ಮ ಹಸಿವನ್ನು ನೀಗಿಸ್ತಕ್ಕಂಥ ಒಂದು ಮೂಲ ಇದ್ರೆ ಅದು ಮಹಿಳೆಯರೇ ಅಂತಕ್ಕಂಥ ಹೇಳೋ ಮಾತನ್ನು ನಾವು ಹೇಳಕ್ ಇಷ್ಟಪಡ್ತೇನೆ. ಹೀಗೆ ನಮ್ಗೆ ತಿಳಿದಿರೋ ಹಾಗೆ ದಕ್ಷಿಣ ಕನ್ನಡದ ಕೆಲವು ಭಾಗಗಳಲ್ಲಿ ಮೀನುಗಾರಿಕೆಯನ್ನೇ ಕುಲಕಸು ಆಗಿ ಮಾಡಿಕೊಂಡಿರ್ತಕ್ಕಂಥ ಕೆಲವು ಕುಟುಂಬಗಳಲ್ಲಿ ಮಾತ್ರ ಮೀನುಗಾರಿಕಾ ಮಹಿಳೆಯರು ಅದನ್ನ ಸಿಕ್ಕ ಮೀನಿನಲ್ಲಿ ಮೌಲ್ಯವರ್ಧಿತ ಮಾಡ್ತಕ್ಕಂಥದ್ದು ಮತ್ತು ಮೀನುಗಳ ಸಂಸ್ಕರಣೆ ಆಗ್ತಕ್ಕಂಥದ್ದು ಈ ಥರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು, ಅದನ್ನು ಹೊರತುಪಡಿಸಿ ಒಳನಾಡು ಮೀನುಗಾರಿಕೆ ಪಾತ್ರ ತುಂಬಾ ಕಮ್ಮಿ ಇದೆ. ಅವರ ಪಾತ್ರ ಹೆಚ್ಚಾಗೋದ್ರಿಂದ ನಮಗೆ ಮೀನುಗಾರಿಕೆ ಚಟುವಟಿಕೆಗಳಿಗೂ ಒಂದು ಉಪಯುಕ್ತವಾದ ಒಂದು ಬೆಂಬಲ ಸಿಗ್ತಾ ಹೋಗುತ್ತೆ. ಪ್ರೊಡಕ್ಷನ್ ನಾವೇನು ಹೇಳ್ತೀವಿ, ಮೀನಿನ ಪ್ರೊಡಕ್ಷನ್ ಕೂಡ ಜಾಸ್ತಿ ಮಾಡ್ತಾ ಹೋಗಬಹುದು. ಹಾಗೂ ಮತ್ತೆ ತಾವು ಹೇಳಿದ ಪ್ರಕಾರ ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಸಮುದ್ರದ ಏನು ಸಿಕ್ಕಂತ ಒಂದು ಸಮುದ್ರದಲ್ಲಿ ಹಿಡಿದಂತ ಮೀನುಗಳ ಪ್ರಮಾಣ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಹೌದು ಸರ್. ಆದ್ರೆ ಆಂತರಿಕವಾಗಿ ಈ ಒಂದು ಮೀನಿನ ಉತ್ಪಾದನೆ ಹಂತ ಹಂತವಾಗಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈಗ ನಾವು ಪರಂಪರಾಗತವಾಗಿ ಕರಾವಳಿ ಪ್ರದೇಶದಲ್ಲಿ ಮೀನುಗಾರಿಕಾ ಕುಟುಂಬಗಳಿದ್ದಾವೆ, ಅಲ್ಲಿ ಮಹಿಳೆಯರು ನಿರಂತರವಾಗಿ ಆ ಉದ್ಯೋಗಕ್ಕೆ ತೊಡಗಿಸಿಕೊಳ್ತಾರೆ. ಆದ್ರೆ ಒಳನಾಡಿನಲ್ಲಿ ಮೀನುಗಾರಿಕೆ ಹೊಸದು, ಹೊಸದಾಗಿ ಇದು ಮಾಡ್ತಾ ಇದ್ದಾರೆ, ಹಾಗಾಗಿ ಮಹಿಳೆಯರು ಇಲ್ಲಿ ತೊಡಗಿಸಿಕೊಂಡಿದ್ದು ಕಡಿಮೆ. ಇನ್ನು ಹೆಚ್ಚು ಹೆಚ್ಚು ಮಾಡಬೇಕಾಗಿದೆ, ಇನ್ನೂ ಹೆಚ್ಚು ಮಾಡಬೇಕಾಗಿದೆ. ನಮ್ಮಲ್ಲಿ ಒಳನಾಡು ಮೀನುಗಾರಿಕೆಯಲ್ಲೂ ಇದ್ದಾರೆ, ಆದ್ರೆ ತುಂಬಾ ಕಮ್ಮಿ. ಎಲ್ಲ ಒಂದು 10-15% ಅಷ್ಟು ಜನಗಳನ್ನು ನಾವು ಕಾಣಬಹುದು ಅಷ್ಟೇ. ತುಂಬಾ ಜನ ಮಹಿಳೆಯರು ತಮ್ಮನ್ನು ತಾವು ತೊಡಗಿಸಿಕೊಂಡಿರೋದು ಕಮ್ಮಿ. ಇತ್ತೀಚೆಗೆ ಮೀನುಗಾರಿಕೆಯಿಂದ, ಮೀನುಗಳಿಂದ ಬರ್ತಕ್ಕಂತ ಮೀನುಗಳಿಂದ ಸಂರಕ್ಷಣೆ ಮಾಡಿ, ಅದನ್ನ ಸಂಸ್ಕರಣೆ ಮಾಡಿ, ಮತ್ತು ಅದಕ್ಕಿಂತ ಮೌಲ್ಯವರ್ಧಿತ ತಿಂಡಿ ತಿನಿಸುಗಳನ್ನು ತಯಾರಿಕೆ ಕೂಡ ಆಗ್ತಾ ಇದೆ ಒಳನಾಡು ಮೀನುಗಳ ತಳಿಗಳಿಂದ. ಯಾವ್ಯಾವ ತರದ ರೀತಿ ಇರುತ್ತೆ? ಚಕ್ಲಿ ಇರ್ಬೋದು, ಮೀನು ಚಕ್ಲಿ, ಮೀನು ಚಟ್ನಿ ಪುಡಿ ಇರ್ಬೋದು, ಮೀನಿನ ಚಟ್ನಿ ಇರ್ಬೋದು, ಹಾಗೂ ಮೀನಿನ ಕೋಡ್ಬಳೆ ಆಗಿರ್ಬೋದು, ಹೀಗೆ ಮೀನಿನ ಉಪ್ಪಿನಕಾಯಿ ಆಗಿರ್ಬೋದು, ಆ ತರ ಎಲ್ಲ ಇದೆ. ಹೊಸ ಹೊಸ ಆವಿಷ್ಕಾರ ಇವೆಲ್ಲ. ಹೌದು, ಖಂಡಿತ. ಇತ್ತೀಚೆಗೆ ನಾವೇನು, ಇನ್ನೊಮ್ಮೆ ಒಂದೊಂದಾಗಿ ಹೇಳಿ, ಯಾಕಂದ್ರೆ ಹೊಸದ ವಿಷಯಗಳು ನಮ್ಮ ರೈತ ಮೂಲಗಳಿಗೆ ತಲುಪಬೇಕು ಇವೆಲ್ಲ. ಖಂಡಿತ ಸರ್. ಮೀನಿನ ಚಕ್ಲಿ ಆಗಿರ್ಬೋದು, ಮೀನಿನ ಕೋಡು ಬೆಳೆ, ಮೀನಿನ ಚಟ್ನಿ ಪುಡಿ, ಸಿಗಡಿ ಚಟ್ನಿ ಪುಡಿ ಅಂತ ಕರೀತಾರೆ. ಹೌದು. ಮತ್ತು ಮೀನಿನ ತಯಾರಿಸತಕ್ಕಂತ ಚಟ್ನಿ, ನಾವು ಮೀನು ಫಿಶ್ ಫಿಕಲ್ ಅಷ್ಟು ಕೇಳಿದ್ವಿ. ಹೌದು, ಮೀನಿನ ಉಪ್ಪಿನಕಾಯಿ, ಅದನ್ನು ಬಿಟ್ಟು ಕೂಡ ಈ ತರಹದ ಒಂದು 5-6 ಉಪ ಉತ್ಪನ್ನಗಳು ಇದಾವೆ. ಮೌಲ್ಯವರ್ಧನೆ ಮಾಡ್ಕೋಬಹುದು. ಆಂತರಿಕ ಒಳನಾಡಿನ ಮೀನುಗಳಲ್ಲೂ ಇದು ಮಾಡಬಹುದಾ? ಮಾಡಬಹುದು ಸರ್, ಖಂಡಿತವಾಗ್ಲೂ ಮಾಡಬಹುದು. ಹೌದು. ಇದರಿಂದ ನಮ್ಮ ಮಹಿಳೆಯರು ಒಂದು ಸ್ವಾವಲಂಬಿ ಜೀವನವನ್ನು ನಡೆಸಬಹುದು, ಒಂದು ಧೈರ್ಯವಾಗಿ ಸಮಾಜಮುಖಿಯಾಗಿ ಹಾಗೂ ಸದೃಢರಾಗಬಹುದು. ಯಾರದೋ ಮೇಲೆ ಅವಲಂಬಿತರಾಗಿ ಸ್ವಾವಲಂಬಿತರಾಗಬಹುದು. ಆರ್ಥಿಕವಾಗಿ ಅವರು ಕೂಡ ಸದೃಢರಾಗಬಹುದು, ಅವ್ರ ಕುಟುಂಬಕ್ಕೂ ಕೂಡ ಒಂದು ನೆರವಾಗಬಹುದು. ಸರ್ಕಾರ ಕೂಡ ಈ ಬಗ್ಗೆ ಯೋಜನೆಗಳು ಹಾಕೊಂಡಿದೆ. ಖಂಡಿತ ಸರ್, ಸರ್ಕಾರ ಸೂಚನೆ ಕೊಡ್ತದೆ, ಮಾಡ್ತಾ ಇದೆ, ತರಬೇತಿ ಇದೆ. ಮೀನುಗಾರಿಕೆ ಇಲಾಖೆಯಿಂದನೂ ಕೂಡ ಆಯಾ ತಾಲೂಕು ಕೇಂದ್ರಗಳಲ್ಲಾಗಿರ್ಬೋದು ಮತ್ತು ಹೋಬಳಿ ಕೇಂದ್ರಗಳಲ್ಲಾಗಿರ್ಬೋದು ನಿರಂತರವಾಗಿ ಈ ಮೀನು ಮೌಲ್ಯವರ್ಧಿತ ವಸ್ತುಗಳನ್ನು ತಯಾರಿಕೆಗೆ ತರಬೇತಿಗಳನ್ನು ನೀಡ್ತಾ ಇದೆ. ಈ ತರಬೇತಿಗಳನ್ನ ಮತ್ತು ಇಲಾಖೆಯಲ್ಲಿ ಇರ್ತಕ್ಕಂತ ವ್ಯವಸ್ಥೆಗಳನ್ನ ಅತಿ ಹೆಚ್ಚಾಗಿ ಉಪಯೋಗಗೊಳಿಸಿಕೊಂಡು ನಮ್ಮ ರಾಜ್ಯದ ಮಹಿಳೆಯರು ಮೀನುಗಾರಿಕೆಯಲ್ಲಿ ತೊಡಗಿಸಿಕೊಂಡ್ರೆ ಖಂಡಿತವಾಗೂ ಲಾಭ ಇದೆ ಅಂತ ಹೇಳಿ. ಈಗ ಡಾಕ್ಟರ್ ಅಮ್ಮಗೌರೇ, ಈಗ ಮಹಿಳಾ ಸಬಲೀಕರಣ ವಿಷಯವನ್ನ ತೆಗೆದುಕೊಂಡಾಗ ಈ ಮೀನುಗಾರಿಕಾ ಕ್ಷೇತ್ರದಲ್ಲಿ, ಅದರಲ್ಲೂ ಈಗ ಸಮುದಾಯ ಮೀನುಗಾರಿಕಾ ಕೇಂದ್ರ ಅಥವಾ ಸಮುದಾಯ ಆಧಾರಿತ ಮೀನು ಉತ್ಪಾದನೆ ಅಂತ ತಾವು ಅವಾಗ ಹೇಳಿದ್ರಿ, ಇದರಲ್ಲಿ ಮಹಿಳೆಯರು ಇಂತ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಬಹುದಾ? ಖಂಡಿತವಾಗ್ಲೂ ತೊಡಗಿಸ್ಕೊಳ್ಬಹುದು ಸರ್. ಅದು ಹೇಗಾಗುತ್ತೆ ಅಂತಂದ್ರೆ, ಇದು ಮಹಿಳೆಯರಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೆ, ಹಾಗೆ ಅದನ್ನು ಕೂಡ ನಾವು ಗಂಡು ಮಕ್ಕಳಾಗಿ ಅಥವಾ ಹಿರಿಯರಾಗಿ ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕು. ನಾವು ಏನಂತಂದ್ರೆ, ಜೆಂಡರ್ ಬಯಾಸ್ ಹಿಂದಿಂದಲೂ ಬರ್ತಕ್ಕಂಥದ್ದು. ಒಂದು ಹೆಣ್ಣು ಮಗು ಅಂತಂದ್ರೆ ಮನೆಯಲ್ಲಿ ಅಡಿಗೆ ಮಾಡಿಕೊಂಡು ಕೆಲಸಗಳನ್ನು ಮಾಡ್ಕೊಂಡಿರ್ಬೇಕು ಅಂತ ಒಂದು ನಂಬಿಕೆಗಳಲ್ಲಿ ಬಂದಿರ್ತಕ್ಕಂಥದ್ದು ಮುಂಚಿಂದ. ಅದನ್ನೆಲ್ಲ ಸ್ವಲ್ಪ ನಾವು ಬದಿಯಲ್ಲಿಟ್ಟು ನೋಡೋದಾದ್ರೆ, ಹೆಣ್ಣು ಮಕ್ಕಳಿಗೂ ಕೂಡ ನಾವು ಸ್ವಾವಲಂಬಿಗೆಯಾಗಿ ಬದುಕಬೇಕು, ನಾವು ಒಂದು ವ್ಯವಸ್ಥೆಯಲ್ಲಿ ನಾವು ಒಂದು ಸಮಾಜಮುಖಿಯಾಗಿ ಬೆಳಿಬೇಕು, ನಮ್ಮಲ್ಲಿ ಕೂಡ ಒಂದು ಲೀಡರ್ಶಿಪ್ ಕ್ವಾಲಿಟಿ ಆಗಿರಲಿ, ಮತ್ತೊಂದು ಎಲ್ಲ ಗುಣಗಳನ್ನು ಬೆಳೆಸ್ಕೋಬೇಕು ಅನ್ನೋ ಆಸಕ್ತಿ ಅವರಲ್ಲೂ ಕೂಡ ಇರ್ತದೆ. ಆರ್ಥಿಕ ಸ್ವತಂತ್ರ ಆಗಲಿ ಅಂತ, ಆರ್ಥಿಕ ಸ್ವತಂತ್ರವಾಗಿ ಕೂಡ ಇರಬಹುದು. ಇನ್ನೊಂದು, ಮೀನು ಸಂಪನ್ಮೂಲಗಳನ್ನ ಸಂರಕ್ಷಿಸಬೇಕಾದ್ರೆ ಮತ್ತು ಅವರನ್ನ ನಿರ್ವಹಿಸಬೇಕಾದ್ರೆ ವಿಶೇಷವಾಗಿ ಸಮುದಾಯ ಆಧಾರಿತ ಮೀನುಗಾರಿಕೆಯಲ್ಲಿ ಮಹಿಳೆಯರು ಹೆಂಗೆ ಒಂದು ನಿರ್ಣಯ ವಹಿಸ್ತಾರೆ ಸರ್? ಮಹಿಳೆಯರ ಪಾತ್ರ ಇದರಲ್ಲಿ ತುಂಬಾ ಬಹುಮುಖ್ಯ ಪಾತ್ರ ಇದೆ ಸರ್. ಮೀನು ಸಂರಕ್ಷಣೆಯಲ್ಲಿ ಮುಖ್ಯವಾಗಿ ಅವರು ತಯಾರಿಸ್ತಕ್ಕಂತ ಮೌಲ್ಯವರ್ಧಿತ ಆಹಾರಗಳೇನಿದೆ, ಹೈ ಎಕ್ಸ್ಪ್ಲಾಯಿಟೇಷನ್ ಆಫ್ ಫಿಶ್ ಅಂತ ನಾವೇನು ಕರಿತೀವಿ, ಅದನ್ನು ಅವಾಯ್ಡ್ ಮಾಡ್ಬೋದು. ಮೀನು ಮಾರಾಟ ಮತ್ತು ತಿನ್ನಲಿಕ್ಕೆ ಅದನ್ನು ಎಷ್ಟು ನಾವು ಹೈಲಿ ಪರಿಶಬಲ್ ಆಗಿರೋದ್ರಿಂದ ಮೀನನ್ನು ಹಿಡಿದು 2-3 ದಿವಸಕ್ಕೆ ಅದನ್ನ ಒಂದು ತಿನ್ನಬೇಕು, ಇಲ್ಲ ಖಾಲಿ ಮಾಡಬೇಕು, ಇಲ್ಲ ಅದು ಹಾಳೆ. ಹೌದು, ಮೌಲ್ಯವರ್ಧಿತವಾಗಿಟ್ಟು ಇದು ಬಹು ದಿನಗಳ ಕಾಲ ಬರ್ತಕ್ಕಂತ ಶೇಖರಣೆ ಮಾಡಿ ಇಟ್ಕೋಬಹುದು. ಬೇರೆ ಕಡೆ ನಾವು ಕಳಿಸ್ಕೊಳ್ಬಹುದು, ಎಕ್ಸ್ಪೋರ್ಟ್ ಮಾಡಬಹುದು. ಇದರಿಂದ ಏನಾಗ್ತದೆ ಅಂತ ಅಂದ್ರೆ, ಮೀನು ಹೈ ಎಕ್ಸ್ಪ್ಲಾಯಿಟೇಷನ್ ಆಗ್ತಕ್ಕಂಥದ್ದು ಕಮ್ಮಿ ಆಗ್ತಾ ಹೋಗುತ್ತೆ ನಮಗೆ. ಸೊ ಮೀನಿಂದ ಸಿಗಬೇಕಾದಂಥ ಪೌಷ್ಟಿಕಾಂಶ ಆಗಿರ್ಬೋದು, ಪ್ರೋಟೀನ್, ಮತ್ತೊಂದು ಮಗದೊಂದು ಆಹಾರ ಭದ್ರತೆ ಆಗಿರ್ಬೋದು, ಇದರಿಂದ ನಾವು ಮೌಲ್ಯವರ್ಧಿತ ವಸ್ತುಗಳಿಂದ ನಾವು ಕಂಡುಕೊಳ್ಬೋದು. ಹಾಗಾಗಿ ಇದರಲ್ಲಿ ಮಹಿಳೆಯರ ಪಾತ್ರ ತುಂಬಾ ಬಹು ಮುಖ್ಯವಾಗಿದೆ. ಹಾಗೆ ನಾವು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಕರಿತೇವೆ, ವುಮೆನ್ ಸೆಲ್ಫ್ ಸ್ವಸಹಾಯ ಸಂಘಗಳು, ಮಹಿಳಾ ಸ್ವಸಹಾಯ, ಮಹಿಳಾ ಮೀನುಗಾರಿಕಾ ಸ್ವಸಹಾಯ ಸಂಘಗಳಾಗಿರ್ತದೆ ಇಲ್ಲಿ. ಹೌದು, ಮೀನುಗಾರಿಕಾ ಸ್ವಸಹಾಯ ಸಂಘಗಳು ಕೆಲವು ಕಡೆ ಇದಾವೆ, ಅಲ್ಲಿನೂ ಕೂಡ ಮಹಿಳೆಯರು ತಮ್ಮಂತ ತೊಡಗಿಸ್ಕೊಳ್ಳೋದ್ರಿಂದ ಸಮಾಜಮುಖಿಯಾಗಿ ಹಾಗೂ ಪರಿಸರ ಮುಖಿಯಾಗಿ ಪರಿಸರ ಸ್ನೇಹಿಯಾಗಿ ಹೇಗೆ ನಾವು ಕೆಲಸವನ್ನು ಮಾಡಬಹುದು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬಹುದು ಸರ್. ಅಂದ್ರೆ ಈಗ ಸಮುದಾಯ ಕೇಂದ್ರದಲ್ಲಿ, ಸಮುದಾಯ ಮೀನುಗಾರಿಕಾ ಕೇಂದ್ರದಲ್ಲಿ ಮಹಿಳೆಯರು ಈ ಒಂದು ಉಪಕಸಬನ್ನಾಗಿ ಆಯ್ಕೆ ಮೌಲ್ಯವರ್ಧನೆ ಮಾಡ್ಕೋಬಹುದು. ಮೌಲ್ಯವರ್ಧನೆ ಮಾಡ್ಕೋಬಹುದು. ಜಾಸ್ತಿ ಮೀನುಗಳು ಉತ್ಪಾದನೆ ಆಯ್ತಪ್ಪ, ಅದನ್ನ ಉಳಿದ ಮೀನುಗಳನ್ನ ಅಂದ್ರೆ ಸಾಯಂಕಾಲ ಉಳಿದು ಇಡೀ ದಿನ ಮಾರದ ಖಾಲಿಯಾಗದೆ ಮಾರದೆ ಉಳಿದಂತ ಮೀನುಗಳನ್ನ ಶೇಖರಣೆ ಮಾಡಿ ಮೌಲ್ಯವರ್ಧನೆ ಮಾಡ್ಕೋಬಹುದು. ಅಂದ್ರೆ ಬಹುದಿನಗಳವರೆಗೆ ಇರಂಗ್ ಮಾಡಬೇಕು. ಹೆಂಗ್ ಮಾಡಬಹುದು ಸರಿ? ಅನ್ನ ಹೇಳಿದ್ನಲ್ಲ, ಈ ಮೌಲ್ಯವರ್ಧಿತ ತಿನಿಸುಗಳಾದಂತ ಈ ತರ ತಿನಿಸು ಚಕ್ಲಿ ಆಗಿರ್ಬೋದು, ಆ ತರ ವಸ್ತುಗಳನ್ನಾಗಿ ಮಾಡಿಟ್ಕೋಬಹುದು. ಮತ್ತು ಸನ್ ಡ್ರೈಯಿಂಗ್ ಡ್ರೈಯಿಂಗ್ ಮತ್ತೆ ಸಾಲ್ಟಿಂಗ್ ಅಂತ ಹೇಳಿ ನಾವೇನಂತೀವಿ, ಮೀನನ್ನ ಡ್ರೈ ಫಿಶ್ ನಾವೆಲ್ಲರೂ ನೋಡಿರ್ತೀವಿ, ಅದನ್ನು ಮಾಡಿಟ್ಕೋಬಹುದು. ಅಲ್ಲ, ಡ್ರೈ ಫಿಶ್ ಅನ್ನೋದನ್ನು ಹೇಗೆ ಮಾಡ್ತಾರೆ? ಸಾಮಾನ್ಯವಾಗಿ ಡ್ರೈ ಫಿಶ್ ಅಲ್ಲೇ ಅದ ವಿಧ ವಿಧವಾದ ಹಂತ ಬರ್ತದೆ ಸರ್. ನಾರ್ಮಲಿ ಸನ್ ಡ್ರೈಯಿಂಗ್ ಸೂರ್ಯನ ಏನೇನ್ ಬೇಕಾಗುತ್ತೆ? ಬರೀ ಹೀಗೆ ನೆಕೆಡ್ ಮೀನುಗಳನ್ನೇ ಮತ್ತೇನು ಹಾಕೋದು ಬೇಕಾಗಿಲ್ಲ? ಅದ್ರಲ್ಲಿ ಸಾಲ್ಟಿಂಗ್ ಮಾಡಬಹುದು, ಉಪ್ಪು ಬೇಕಾಗುತ್ತೆ, ಉಪ್ಪು ಬೇಕಾಗತ್ತೆ. ಕೆಲವರು ಸಾಧಾರಣ ಡ್ರೈಯಿಂಗ್ ಕೂಡ ಮಾಡ್ತಾರೆ, ಕೆಲವರು ಸಾಲ್ಟ್ ಡ್ರೈಯಿಂಗ್ ಕೂಡ ಮಾಡ್ತಾರೆ. ಸಾಲ್ಟ್ ಡ್ರೈಯಿಂಗ್ ಇನ್ನು ಸ್ವಲ್ಪ ಸೆಲ್ಫ್ ಲೈಫ್ ತುಂಬಾ ಜಾಸ್ತಿ ಇರ್ತದೆ, ತುಂಬಾ ದಿನಗಳ ಕಾಲ ಇಡಬಹುದು, ಮತ್ತದು ಪೆರಿಶ್ ಆಗಲ್ಲ, ಪೆರಿಶಬಲ್ ಆಗೋದಿಲ್ಲ. ನಿಮಗೆ ಬೇಕಾದಾಗ ಮೀನ್ ತಿನ್ಬೇಕು ಅನ್ಸ್ತ, ಅಷ್ಟೇ ಪೌಷ್ಟಿಕಾಂಶ ಇರ್ತದೆ, ಅಷ್ಟೇ ಪ್ರೋಟೀನ್ ಇರ್ತದೆ, ಅಷ್ಟೇ ಕಾಂಟ್ರಿಬ್ಯೂಷನ್ ಪ್ರಿಸರ್ವ್ ಆಗಿರ್ತದೆ, ಪ್ರಿಸರ್ವ್ ಆಗಿರ್ತದೆ, ನಾವು ಅದನ್ನ ಯೂಸ್ ಮಾಡ್ಕೋಬಹುದು. ಇದಷ್ಟೇ ಅಲ್ಲದೆ ಮಹಿಳೆಯರು ಪ್ಯಾಕಿಂಗ್ ಏನಾದ್ರು ಬಂದಿರಬಹುದಾ ಮಗವರೇ? ಹೌದು ಸರ್. ಅಂದ್ರೆ ಅದು ಬಹಳ ದಿನ ಕೆಡದಿದ್ದಂಗೆ ಅಲ್ಲೇ ಇಟ್ಬಿಡೋದು, ಆ ಪ್ಯಾಕ್ ಮಾಡಿ ಇಡೋದು. ಈಗ ನೋಡಿ ಮೌಲ್ಯವರ್ಧಿತ ಅಂತ ಹೇಳಿ ಈಗ ಅರ್ಧ ಬೇಯಿಸಿದ ಚಪಾತಿಗಳನ್ನ ಈಗ ಮಾರುಪ ವ್ಯವಸ್ಥೆ ಬಂದಿದೆ, ಅದು ಬಹಳ ದಿನ ಇಟ್ಟಿರ್ತಾರೆ. ಹೌದು ಸರ್. ಆ ತರ ಇದೆ ಏನಾದ್ರು? ಹೌದು ಸರ್, ಅದೇ ತರ ಪ್ಯಾಕಿಂಗ್ ಗಳನ್ನು ಮಾಡಿಕೊಂಡು ಕೂಡ ನಾವು ಈ ಮೌಲ್ಯವರ್ಧಿತ ಆಗಿರ್ಬೋದು, ಹೌದು, ಪ್ರಾಡಕ್ಟ್ ಗಳಾಗಿರ್ಬೋದು, ಇವನ್ನ ತುಂಬಾ ದಿನಗಳ ಕಾಲ ಇಡ್ತಕ್ಕಂತ ವ್ಯವಸ್ಥೆನೂ ಕೂಡ ನಾವು ಮಾಡ್ಕೋಬಹುದು. ಈಗಾಗಲೇ ಬಂದಿರಬಹುದು. ಬಂದಿದೆ ಸರ್, ಆಲ್ರೆಡಿ ಬಂದಿದೆ. ಈ ಬೇರೆ ಬೇರೆ ಈಗ ಬಹಳ ಬೇಡಿಕೆ ಇರಂತ ಮೀನುಗಳೆಲ್ಲ ಇದಾವೆ, ಆ ಮೀನುಗಳು ತಾವು ಹೇಳದಂಗೆ ಈಗ ಒಳನಾಡು ಕೆರೆಯಲ್ಲೂ ಬೆಳೆಯಂತ ಒಂದು ಮ್ಯೂರಲ್ ಫಿಶ್ ಬಗ್ಗೆ ಹೇಳ್ತಾರಲ್ಲ, ಅದು ಕೂಡ ಈಗ ಇದು ತುಂಬಾ ಬೇಡಿಕೆ ಇದೆ. ಮೌಲ್ಯವರ್ಧನೆ ಮಾಡಿ ಈ ಮಹಿಳೆಯರು ಮಾಡ್ಕೋಬಹುದು, ತಮ್ಮ ಸಬಲೀಕರಣವನ್ನ ಜಾಸ್ತಿ ಮಾಡ್ಕೋಬಹುದು. ಅದು ಅಲ್ಲದೆ ಅಲಂಕಾರಿಕ ಮೀನುಗಳನ್ನು ಉತ್ಪಾದನೆಯಿಂದನು ಕೂಡ ಅದು ಕೂಡ ತೋರಿಸಿಕೊಳ್ಬಹುದು. ಈಗ ಕೇರಳ ಅಂತ ರಾಜ್ಯದಲ್ಲಿ ನೋಡೋದಾದ್ರೆ ನಾವು ಮನೆಯ ಎಲ್ಲಾ ಮನೆಯ ಹಿಂಬದಿಯಲ್ಲೂ ಕೂಡ ಒಂದು ಸಣ್ಣ ತೊಟ್ಟಿಯಲ್ಲೂ ಕೂಡ ಮೀನು ನಾವು ಕಾಣಬಹುದು. ಹಾಗಾಗಿ ಕೇರಳ ಭಾರತದಲ್ಲೇ ನಂಬರ್ ಒನ್ ರಾಜ್ಯ ಆಗಿ ಹೊರಹೊಮ್ಮಿದೆ ಮೀನುಗಾರಿಕೆ ಚಟುವಟಿಕೆಯಲ್ಲಿ. ಹಾಗೆ ನಾವು ನಮ್ಮ ಹಿತ್ತಲ ಒಂದು ತೊಟ್ಟಿಗಳ ಸಣ್ಣ ಸಣ್ಣ ಟಬ್ಬಲ್ ಆಗಿರ್ಬೋದು, ಅಲಂಕಾರಿಕ ಮೀನು ಉತ್ಪಾದನೆಯಿಂದನೂ ಆರ್ಥಿಕವಾಗಿ ನಾವು ಸಬಲರಾಗಬಹುದು. ಮಹಿಳೆಯರು ಇದು ಇಂಥದನ್ನ ತುಂಬಾ ಉಪಯುಕ್ತಗೊಳಿಸ್ಕೊಳ್ಬೇಕು ಅನ್ನೋದು ನಮ್ದು ಒಂದು ವಿನಂತಿ. ಇದ್ರ ಜೊತೆಗೆ ಈಗ ಈ ಮೀನು ಉತ್ಪಾದನೆ ಆಯ್ತು, ಇದು ಉಪಕಸಬ ಅಂತ ಇಟ್ಕೊಳ್ರಿ, ಇದಕ್ಕೆ ತಾಕೊಂಡೆ ಇನ್ನು ಹತ್ತಾರು ಉಪಯೋಗ ಉದ್ಯೋಗ ಇದಾವೆ. ಹೌದು ಸರ್. ಏನಂದ್ರೆ ಈಗ ನೀವು ಸಾಗಾಣಿಕೆ ಮಾಡೋದು, ಹೌದು ಸರ್, ಸಾಗಾಣಿಕೆ ಮಾಡ್ಲಿಕ್ಕೆ ಮತ್ತೆ ಸಲಕರಣೆ ಬೇಕಾಗುತ್ತೆ, ಮತ್ತೆ ವಾಹನ ಬೇಕಾಗುತ್ತೆ, ಮತ್ತೆ ನೀವು ಹಿಡಿಯಲಿಕ್ಕೆ ಬೇಕಾಗುತ್ತೆ, ಹೌದು, ಮತ್ತೆ ಮೀನು ಹಿಡಿಯೋ ಎಕ್ಸ್ಪರ್ಟ್ ಹುಡುಗರೇ ಬೇಕಾಗ್ತಾರೆ. ಎಲ್ಲರಿಗೂ ಒಂದು ಉದ್ಯೋಗಾವಕಾಶ. ಹೌದು ಸರ್. ಹೌದಲ್ಲ, ಖಂಡಿತ. ಒಂದಕ್ಕೊಂದು ಪೂರಕವಾದ ಉದ್ಯೋಗ. ಹೌದು, ಎಲ್ಲದೂ ಕೂಡ ಒಂದಕ್ಕೊಂದು ಅಂಟ್ಕೊಂಡು ಸರಪಳಿ ಸರಪಳಿ ಇದ್ದಂಗೆ. ಹೌದು, ಖಂಡಿತವಾಗ್ಲು. ಇಲ್ಲಿ ನಮ್ಗೆ ಗೊತ್ತಾಗೋದು ಮೀನು ಸಾಕಾಣಿಕೆ ಅಂತ. ಮೀನು ಸಾಕಾಣಿಕೆ ಅಲ್ಲ ಇದು, ಎಲ್ಲದನ್ನು ಸಾಕಾಣಿಕೆ ಸಮಾಜನೇ ಒಟ್ಟುಗೂಡಿಸ್ತದೆ. ಹೌದು ಸರ್. ಎಲ್ಲರೂ ಕೂಡಿ ನಮ್ಮಲ್ಲಿ ಒಂದು ಮಾತಿದೆ, ಹೆಣ್ಣೊಂದು ಕಲಿತರೆ ಶಾಲೆ ಒಂದು ಕಲಿತಂತೆ. ಮೀನೊಂದು ಸಾಕಿದರೆ ಇಡೀ ಊರಿಗೆ ಉದ್ಯೋಗ ಕೊಟ್ಟಂಗೆ. ಉದ್ಯೋಗ ಕೊಟ್ಟಂಗೆ. ನೀವು ಮೀನು ತಿನ್ಬೇಕು ಅಥವಾ ಸೇವನೆ ಮಾಡಬೇಕಾಗಿಲ್ಲ. ಹೌದು ಹೌದು. ಅದನ್ನ ನೀವು ಸೇವೆ ಕೊಡಬಹುದಲ್ಲ. ಹೌದು ಸರ್. ಒಂದು ವೆಹಿಕಲ್ ಅನ್ನು ಇಡಬಹುದಲ್ಲ, ಖಂಡಿತ. ಅಥವಾ ಒಂದು ಏನು ಮೀನು ಹಿಡಿಯುವಂತ ಸಲಕರಣೆ ಅಥವಾ ಏನು ಪ್ರಿಸರ್ವ್ ಮಾಡೋದು, ಮೀನು ಶೇಖರಣೆ ಮಾಡುವಂತ ಶೈತ್ಯಗಾರನ್ನ ನೀವು ಮಾಡ್ಕೋಬಹುದಲ್ಲ. ಖಂಡಿತವಾಗಿ. ಉಪ್ಪನ್ನು ತಂದು ಕೊಡಬಹುದಲ್ಲ. ಹೌದು ಸರ್. ಎಲ್ಲಾ ಕಡೆಯಿಂದ ಉದ್ಯೋಗ ಸೃಷ್ಟಿ ಹತ್ತಾರು ಉಪಯೋಗವಾದಂತ ಉದ್ಯೋಗ ಇಲ್ಲಿ ನಿರ್ಮಾಣ ಆಗ್ತದೆ. ಅದೇ ಹೇಳೋದು, ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೃಷಿಯ ಉಪ ಉತ್ಪನ್ನ ಹೆಚ್ಚಾದ್ರೆ ನಮ್ಮ ದೇಶದ ಆರ್ಥಿಕ ಆದಾಯ ಜಾಸ್ತಿ ಆಗ್ತದೆ, ರೈತರ ಸಬಲೀಕರಣ ಆಗತ್ತೆ, ರೈತರ ಹಣ ದ್ವಿಗುಣ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಹೌದು ಸರ್. ಇನ್ನೊಂದು, ಈ ಮಹಿಳೆಯರನ್ನ ಈ ಒಂದು ಮೀನು ಬೆಳೆಸುವ ಕ್ಷೇತ್ರ ಇದರ ಮೂಲಕ ಸಬಲೀಕರಣವ ಗುರಿಯನ್ನು ಹೊಂದಿರುವ ಯಾವುದಾದ್ರೂ ಸರ್ಕಾರಿ ಯೋಜನೆಗಳು ಇದಾವೆ ಅಂತ ನಾವು ಹೇಳಿದ್ವಿ. ಹತ್ತಾರು ಸರ್ಕಾರಿ ಯೋಜನೆಗಳು ಇದಾವೆ, ಒಂದೊಂದಾಗಿ ಹೇಳಿ. ಸರ್, ಮತ್ಸ್ಯ ಸಂಜೀವಿನಿ ಅಂತ ಒಂದು ಕಾರ್ಯಕ್ರಮ ಕರ್ನಾಟಕದಲ್ಲೇ ಇದೆ. ಮತ್ಸ್ಯ ಸಂಜೀವಿನಿ ಸಂಜೀವಿನಿ ಅಂತ ಹೇಳಿ, ಇದರಲ್ಲಿ ಹೆಣ್ಣು ಮಕ್ಕಳಿಗೆ ಮೀನು ಮರಿಗಳನ್ನ ಪೋಷಣೆ ಮಾಡಿ ಮತ್ತೆ ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಡ್ತಕ್ಕಂತ ಒಂದು ಮಹಿಳೆಯರಿಗಾಗಿ ಮತ್ಸ್ಯ ಸಂಜೀವಿನಿ ಯೋಜನೆ ಅಂತ. ಮೀನು ಮರಿ ಸಾಕ್ರಿ, ಮೀನು ಮರಿಯನ್ನ ಪೋಷಣೆ ಮಾಡ್ರಿ, ಪೋಷಣೆ ಮಾಡಿ ಮಾರಿ ಮೀನುಗಾರಿಕೆ ಮೀನು ಸಾಕಾಣಿಕೆ ಮಾಡ್ತಾ ಇರೋರಿಗೆ ಮರಿಗಳನ್ನು ನೀವೇ ಕೊಡಿ. ಹೌದು. ಅದು ಹೇಗೆ, ಎಷ್ಟು ಪ್ರಮಾಣದಲ್ಲಿ ಇರಬೇಕು? ಈಗ ಒಬ್ಬ ಯುವತಿ ಮಾಡ್ಬೇಕಂತ ಇರ್ತಾಳೆ ಅವಾಗ. ಸರ್, ಅದು ಏನಂತ ನರ್ಸರಿ ಪಾಂಡ್ಗಳಂತ ನಾವು ಕರಿತೇವೆ. ನರ್ಸರಿ ಪಾಂಡ್ಗಳನ್ನ ಒಂದು ಸೃಷ್ಟಿ ಮಾಡ್ಕೊಂಡು ಒಂದು ಕಾಲ ಎಕರೆ ಅರ್ಧ ಎಕರೆ ತುಂಬಾ ಜಾಸ್ತಿ ಜಾಗನೇ ಆಗೋಯ್ತು ಅಂತ. ಸಣ್ಣ ಸಣ್ಣ ಪಾಂಡ್ಗಳು, ಸಣ್ಣ ಸಣ್ಣ ಪಾಂಡ್ಗಳು ಮಾಡ್ಕೊಂಡು ಸ್ಪಾನ್ಸ್ ಅಂತ ಸಿಗುತ್ತೆ ನಮಗೆ. ಈಗ ತಾನೇ ಎಗ್ಗಿಂದ ಹ್ಯಾಚ್ ಆಗಿ ಮೊಟ್ಟೆ ಹೊಡೆದು ಹೊರ ಬಂದಿರತಕ್ಕಂತ ಮರಿನ ಸ್ಪಾನ್ಸ್ ಅಂತ ಕರಿತೇವೆ. ಆ ಸ್ಪಾನ್ಸ್ ಅನ್ನು ತೆಗೆದುಕೊಂಡು ಬಂದು ನಾವು ಕೆಲವು ಕಡೆ ಏನಾಗ್ತದೆ, ಕೆರೆಗಳಿಗೆ ಸ್ಪಾನ್ ಗಳನ್ನ ಬಿಡ್ಲಿಕ್ಕೆ ಆಗುದಿಲ್ಲ, ಬೆರಳುದ್ದದ ಫಿಂಗರ್ಲಿಂಗ್ ಮೀನುಗಳನ್ನ ಬಿಡಬೇಕಾಗ್ತದೆ. ಅಂತ ಟೈಮಲ್ಲಿ ಈ ಒಂದು ಏನಿದೆ ಮತ್ಸ್ಯ ಸಂಜೀವಿನಿ ಕಾರ್ಯಕ್ರಮ ಇದು ತುಂಬಾ ಹೆಲ್ಪ್ ಆಗ್ತಕ್ಕಂಥದ್ದು. ಸ್ಪಾನ್ ಇಂದ ಬೆರಳಿಕೆ ಗಾತ್ರದಷ್ಟು ಮೀನುಗಳನ್ನು ಬೆಳೆದು ಅದನ್ನ ಮಾಡ್ತಕ್ಕಂಥದ್ದು. ಎಷ್ಟು ತಿಂಗಳ ಬೇಕಾಗುತ್ತೆ ಸರ್? ಒಂದು 30 ದಿವಸ ಸಾಕು ಸರ್. ಮೂವತ್ತದಿಂದಲೇ ನಿಮ್ಮ ಆದಾಯ ಎಷ್ಟು ದ್ವಿಗುಣ? 30-45 ದಿವಸ, 1-1.5 ತಿಂಗಳಲ್ಲಿ ಅದು ಬಂದು ಬಿಟ್ಟು ನಿಮ್ದು ಮೀನು ಮರಿ ದೊಡ್ಡದಾಗುತ್ತೆ. ಮಾಡ್ಕೊಳ್ರಿ, ತಕ್ಷಣ ಅದನ್ನ ಮಾಡ್ಕೊಳ್ಬಹುದು, ಮಾಡ್ಕೊಳ್ಳಿ, ಮತ್ತೆ ಇನ್ನೊಂದು ಬ್ಯಾಚ್ ಅನ್ನ ನೀವು ತಯಾರು ಮಾಡ್ಕೋಬಹುದು. ಓ ನೋಡಿ, ಎಂತ ಮತ್ತೆ ಯಾವ್ದು ಯೋಜನೆ ಇದೆ? ಹೀಗೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಇದೆ, ಅದರಲ್ಲಿ ನಿಮಗೆ ತುಂಬಾ ಹಂತಗಳಿದೆ. ಮೀನು ಮರಿ ಸಾಕಾಣಿಕೆಗೂ ಕೂಡ ಇದೆ, ಮೀನು ಸಾಕಾಣಿಕೆಗಿದೆ, ಅಲಂಕಾರಿಕ ಮೀನು ಸಾಕಾಣಿಕೆಗಿದೆ, ಮತ್ತು ಬಯೋಫ್ಲಾಕ್ ತಂತ್ರಜ್ಞಾನ, ಆರ್ಎಎಸ್ ತಂತ್ರಜ್ಞಾನ, ಈ ತರ ಹಲವಾರು ಸೆಕ್ಷನ್ ಗಳಿದೆ. ಕೆರೆ ನಿರ್ಮಾಣ ಮಾಡಕ್ಕೂ ಇದೆಯಾ? ಹೌದು, ಮೀನು ಕೆರೆ, ಮೀನು ಕೊಳಗಳನ್ನು ನಿರ್ಮಾಣ ಮಾಡ್ಲಿಕ್ಕೂ ಕೂಡ ಅವಕಾಶಗಳಿದೆ, ಅದಕ್ಕೂ ಕೂಡ ಸಬ್ಸಿಡಿ ಇದೆ. ಅದರಲ್ಲಿ ಮಹಿಳೆಯರಿಗೆ ಮತ್ತು ಹಿಂದುಳಿದ ಜನಾಂಗಕ್ಕೆ 60% ಅಷ್ಟು ಸಬ್ಸಿಡಿಯನ್ನು ಸರ್ಕಾರ ಕೊಡುತ್ತೆ. ಬೇರೆ ಪುರುಷರಿಗೆ ಮತ್ತು ಸಾಮಾನ್ಯ ವರ್ಗಗಳಿಗೆ 40% ಅಷ್ಟು ಕೊಡುತ್ತೆ. ಸೊ ಮಹಿಳಾ ಸಬಲೀಕರಣದ ದೃಷ್ಟಿಯಿಂದ ಮಹಿಳೆಯರು, ಎಲ್ಲಾ ಮಹಿಳೆಯರಿಗೂ, ಯಾವುದೇ ಜಾತಿ ಭೇದ ಭಾವ ಏನೇ ಇಲ್ದೇನೆ, ಎಲ್ಲಾ ಮಹಿಳೆಯರಿಗೂ ಕೂಡ 60% ಅಷ್ಟು ಸಬ್ಸಿಡಿ PMMSY ಇಂದ ಭಾರತ ಸರ್ಕಾರ ಒಂದು ಕೊಡ್ತಾ ಇದೆ, ಈ ಯೋಜನೆ ಮೂಲಕ ಕೊಡ್ತಾ ಇದೆ. ಮತ್ತೆ ತರಬೇತಿ ಕಾರ್ಯಾಗಾರಗಳು ನಿರಂತರವಾಗಿ ನಡೀತಾ ಇರುತ್ತವೆ ಸರ್. ಆಯಾ ತಾಲೂಕು ಹಂತದಲ್ಲಿ ಮತ್ತು ಸಂಶೋಧನಾ ಕೇಂದ್ರಗಳ ಒಂದು ಅಡಿಯಲ್ಲಿ, ಮೀನುಗಾರಿಕೆ ಇಲಾಖೆ ಮತ್ತು ಸಂಶೋಧನಾ ಕೇಂದ್ರ ಅಡಿಯಲ್ಲಿ ಎರಡು ಜಂಟಿ ಆಯುಕ್ತವಾಗಿ ತರಬೇತಿಗಳು ನಡೀತಾನೆ ಇರ್ತವೆ. ಅಲಂಕಾರಿಕ ಮೀನು ಪೋಷಣೆಗಳಾಗಿರ್ಬೋದು, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಆಗಿರ್ಬೋದು, ಮತ್ತೆ ಮುತ್ತು ಕೃಷಿ ಆಗಿರ್ಬೋದು, ಮೀನು ಮರಿ ಕೃಷಿ ಆಗಿರ್ಬೋದು, ಮೀನು ಮೌಲ್ಯವರ್ಧಕ ಆಹಾರ ಉಪಯುಕ್ತ ತರಬೇತಿಗಳಾಗಿರ್ಬೋದು, ಈ ತರ ತರಬೇತಿಗಳನ್ನು ಕೂಡ ಸರ್ಕಾರ ನೀಡ್ತಾ ಇರುತ್ತೆ. ಮಹಿಳೆಯರ ಸಬಲೀಕರಣಕ್ಕೆ ಅಂತಾನೆ ಮಾಡ್ತಾ ಇರತಕ್ಕಂಥ ಸಹಾಯಧನ ಕೊಡ್ತದೆ. ಈ ಬ್ಯಾಂಕ್ ಮೂಲಕ ಕೂಡ ಲೋನ್ ಸಿಗ್ಬೋದು, ಲೋನ್ ಸಿಗ್ಬೋದು ಸರ್. ಈ ಕೋಆಪರೇಟಿವ್ ಸೊಸೈಟೀಸ್, ಅದರಲ್ಲಿ ನಾವು ಹೈಯೆಸ್ಟ್ ಮಹಿಳೆಯರು ತಮ್ಮಂತ ತೊಡಗಿಸ್ಕೊಳ್ಳೋದ್ರಿಂದ ಅದರಲ್ಲಿ ಸಣ್ಣ ಮಟ್ಟಿಗೆ ತಮಗೆ ಆರ್ಥಿಕ ಸಹಾಯವೂ ಸಿಗ್ತದೆ. ಹಾಗೆಯೇ ಕೂಡ ನಾವೇನ್ ಹೇಳ್ತೀವಿ, ಆರ್ಥಿಕ ಸಹಾಯ ಆದ್ಮೇಲೆ ನಾವು ಇಂಟ್ರೆಸ್ಟ್ ಅದು ಕಟ್ಟಲೇಬೇಕಾಗ್ತದೆ. ಸ್ವಸಹಾಯ ಸಂಘಗಳಲ್ಲಿ ಹೋದ್ರೆ ಕೆಲವು ಕಡೆ ಇಂಟ್ರೆಸ್ಟೇ ಇರೋದಿಲ್ಲ, 0% ಇಂಟ್ರೆಸ್ಟ್ ಇರುತ್ತೆ ಮಹಿಳೆಯರಿಗೆ ಅಂತ. ಇನ್ ಕೆಲವು ಕಡೆ ತುಂಬಾ ಕಮ್ಮಿ ದರದಲ್ಲಿ ಬಡ್ಡಿ ಆಗ್ತಾ ಇರುತ್ತೆ, ಅದನ್ನೆಲ್ಲ ಸದುಪಯೋಗ ಪಡ್ಕೋಬಹುದು. ಅಂದ್ರೆ ಈಗ ಮಹಿಳಾ ಸಬಲೀಕರಣಕ್ಕೆ ಈ ಒಂದು ಮೀನು ಸಾಕಾಣಿಕೆ ಹೇಳಿ ಮಾಡಿಸಿದ ಉದ್ಯೋಗ, ದೇಶದ ಆದಾಯ ಹೆಚ್ಚಾದ್ರ ಜೊತೆಗೆ ತಮ್ಮನ್ನು ತಾವು ಸಬಲೀಕರಣರನ್ನಾಗಿ ಮಾಡಬಹುದು. ಒಂದೇ ಕಡೆ ಕುಂತ್ಕೊಂಡು 16 ಅವಕಾಶಗಳು ತಮ್ಮ ಮನೆಯಲ್ಲಿ ಮಾಡ್ಕೊಳ್ಬಹುದು. ನಾವುಗಳು ಕೂಡ, ನಮ್ಮ ತಾಯಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಕ್ಕಂದರಾಗಿರ್ಬೋದು, ಯಾರಿಗೂ ಕೂಡ ಏನ್ ಹೇಳ್ತೀವಿ, ಡಿಮೋಟಿವೇಟ್, ಪ್ರೋತ್ಸಾಹ ಕೊಡದೆ ಬರ್ತಾರೆ. ಅವರು ಒಂದು ಉದ್ಯೋಗ ಆಶಾವಾದಿಗಳಾಗಿ ಬರ್ತಾರೆ, ನಾವು ಸ್ವಾವಲಂಬಿತವಾಗಿ ಮಾಡಬೇಕು ಅಂತ ಹೇಳಿ. ಅಂತ ಟೈಮಲ್ಲಿ ನಾವು ಅವ್ರನ್ನ ಕುಗ್ಗಿಸದೆ, ಅವ್ರನ್ನ ಹುರಿದುಂಬಿಸಿ, ತರಬೇತಿ ಪಡ್ಲಿಕ್ಕೆ ಅವ್ರನ್ನ ಬೇರೆ ಬೇರೆ ಜಾಗಗಳಿಗೆ, ಬೇರೆ ಬೇರೆ ಸೆಂಟರ್ಗಳಿಗೆ ಕಳಿಸಿ ಅವ್ರನ್ನ, ಹೌದು, ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಸಾಕು. ಖಂಡಿತವಾಗ್ಲೂ ನಮ್ಮ ಮಹಿಳೆಯರು ಏನಿದ್ದಾರೆ, ನಮ್ಮ ಬಹುಮುಖ್ಯವಾಗಿ ನಮ್ಮ ರಾಜ್ಯದ ಮಹಿಳೆಯರು ತುಂಬಾ ಗಟ್ಟಿ ನಿರ್ಧಾರವನ್ನು ಹೊಂದಿರತಕ್ಕಂಥವ್ರು, ಅವರಿಗೆ ಒಂದು ಸಣ್ಣ ಸಪೋರ್ಟ್ ಸಿಗಬೇಕಾಗುತ್ತೆ. ಖಂಡಿತವಾಗ್ಲೂ ಅವ್ರನ್ನ ಸ್ವಲ್ಪ ಸಪೋರ್ಟ್ ಕೊಡಿ, ನಿಮಗೆ ಹಣ ಕೊಡ್ತಾರೆ ಅವರು, ಅವ್ರ ಕೌಶಲ್ಯವನ್ನು ಅಭಿವೃದ್ಧಿ ಮಾಡಿಕೊಂಡು ನಮ್ಮ ಕುಟುಂಬಕ್ಕೆನೆ ಒಂದು ಆರ್ಥಿಕವಾಗಿಯೂ ಕೂಡ ಮಾನಸಿಕವಾಗಿಯೂ ಕೂಡ ನಮ್ಮ ಜೊತೆ ನಿಲ್ತಾರೆ. ತುಂಬಾ ಸಂತೋಷ ಡಾಕ್ಟರ್ ಅಮ್ಮಗೌರೆ. ಮಹಿಳಾ ಸಬಲೀಕರಣ ವಿಷಯ ತೆಗೆದುಕೊಂಡಾಗ ಈ ಒಂದು ಮೀನುಗಾರಿಕೆ ಅಥವಾ ಮೀನು ಸಾಕಾಣಿಕೆ ಮಾಡೋದ್ರಿಂದ, ಅದರಲ್ಲಿ ಮಹಿಳೆಯರು ಈ ವಿಷಯವನ್ನ ತೊಡಗಿಸಿಕೊಳ್ಳೋದ್ರಿಂದ ತಮ್ಮ ಆದಾಯ, ದೇಶದ ಆದಾಯ ಹೆಚ್ಚಿಸಬಹುದು. ಈ ವಿಷಯ ಕುರಿತು ಸಮಗ್ರ ಮಾಹಿತಿಯನ್ನ ಮಾಡಿಕೊಟ್ರಿ. ಕೆಲವು ಮಹಿಳೆಯರಿರ್ತಾರೆ, ಕೃಷಿಕರು ಇರ್ತಾರೆ, ನಾವು ಕೂಡ ಇನ್ನೂ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಕೊಡಿ ಡಾಕ್ಟರ್ ಅಮ್ಮಗೌರೆ. ಖಂಡಿತವಾಗಿ ಸರ್, ಯಾವುದೇ ಸಮಯದಲ್ಲಾದರೂ ಕೂಡ ತಾವು ನಮ್ಮನ್ನ ಸಂಪರ್ಕಿಸಬಹುದು. ನಾನು ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ಹೆಬ್ಬಾಳ, ಇಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇರ್ತೇನೆ. ದೂರವಾಣಿ ಸಂಖ್ಯೆ 8147652214. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 8147652214. ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಒಳನಾಡು ಮೀನುಗಾರಿಕೆ ಮೂಲಕ ಮಹಿಳಾ ಸಬಲೀಕರಣ ಈ ಕುರಿತು ಡಾ ಅಮೋಕ್ ಕೆ ಆರ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಕೃಷಿರಂಗದಲ್ಲಿ ಇನ್ನು ಮುಂದೆ ಜನಪದ ಸಂಗೀತ, ಶಿವಶಂಕರಯ್ಯ ಮತ್ತು ಸಂಗಡಿಗರಿಂದ ಭಜನೆ ಪದ. Got it. ಸುತ್ತಲೂ ಇರುತ್ತೀಗ ಚಿತ್ರದ ಕೊಳವೊಂದು ನೀ